ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 June 2022 ಹಾಗೂ ಮಾವಿನ ಬೆಳೆಗಾಗಿ 31 July 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ No. 144. ರೈತ ಬಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳಿ, ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಅಭಯ ಕುಮಾರ್ ಶಾಂತಿನಾಥ್ ನಾಂದ್ರಕರ್ ಅವರೊಂದಿಗೆ ಮಾತುಕತೆಯನ್ನ ಇವರನ್ನ ಮಾತನಾಡಿಸುತ್ತಾರೆ ಡಾ ಸೋಮಶೇಖರ್ ಎಸ್ ರೂಳಿ ಅವರು. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದೊಳಗೆ ಇದ್ದೀವಿ. ಇಲ್ಲಿ ನಮ್ಮ ಭೇಟಿ ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಭಯ ಕುಮಾರ್ ಶಾಂತಿನಾಥ್ ನಾಂದ್ರೇಕರ್ ಅವರು ನಮಗೆ ಭೇಟಿಯಾಗಿದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಹಾಕ್ಕೊಂಡಿದೆ, ರೈತರ ಕಲ್ಯಾಣಕ್ಕಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ದ್ರಾಕ್ಷಿಯ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಯಾವ್ಯಾವ ತಂತ್ರಗಳನ್ನು ಅಳವಡಿಸಿಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡಿದೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ, ಏನು ವಿಜಾಪುರದ ದ್ರಾಕ್ಷಿ ಇದೆ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ಆಮೇಲೆ ಅದನ್ನು ಹೆಚ್ಚಿಗೆ ಬೇರೆ ದೇಶಗಳಿಗೆ ಕಳಿಸಿ ಎಕ್ಸ್ಪೋರ್ಟ್ ಮಾಡಿ ಒಂದು ಒಳ್ಳೆಯ ಗುಣಮಟ್ಟವನ್ನು ನಮ್ಮ ಕಾಪಾಡಿಕೊಂಡು ಮತ್ತು ಸುಧಾರಣೆ ಮಾಡಿಕೊಂಡು ಇಡೀ ಜಗತ್ತಿನೊಳಗೆ ಒಂದು ಒಳ್ಳೆಯ ಉತ್ಪನ್ನವನ್ನು ಕೊಡುವಂತಹ ಒಂದು ದಿಕ್ಕಿನೊಳಗೆ ಯಾವ ರೀತಿಯಾದಂತಹ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನೋದ್ರ ಬಗ್ಗೆ, ಮತ್ತೆ ಏನು ಸವಾಲುಗಳದಾವ ಇವತ್ತ ಸಂಘಕ್ಕಿರಬಹುದು, ದ್ರಾಕ್ಷಿ ಬೆಳೆಗಾರರಿಗಿರಬಹುದು, ಮತ್ತೆ ಈ ಕೆಲಸ ಮಾಡ್ತಾ ಇರುವಂತಹ ಎಲ್ಲರಿಗೂ ಏನು ಸವಾಲುಗಳು ಎದುರಾಗ್ತಾವ, ಅವುಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಿಕೊಳ್ಬೇಕು, ಈ ಎಲ್ಲ ಅನುಭವಗಳನ್ನು ಅವರಿಂದ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಅಭಯ ಕುಮಾರ್ ನಾಂದ್ರೇಕರ್ ಅವರೇ. ನಮಸ್ಕಾರ ತಮ್ಮ ಆಕಾಶವಾಣಿಯವರಿಗೆ ಹಾಗೂ ರೈತ ಬಾಂಧವರಿಗೆ. ನಾನು ಸುಮಾರು ಈ ಕಳೆದ 10 ವರ್ಷಗಳಿಂದ ಸಂಘದ ಅಧ್ಯಕ್ಷನಾಗಿದ್ದು, ದ್ರಾಕ್ಷಿ ಬೆಳೆಯಲ್ಲಿ ಅತಿ ಸೆನ್ಸಿಟಿವ್ ಕ್ರಾಪ್ ಅಂದರೆ ಸೂಕ್ಷ್ಮ ಇದು ಒಂದು ಬೆಳೆಯಾಗಿರೋದ್ರಿಂದ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಅದನ್ನೆಲ್ಲನೂ ಎದುರಿಸಿ ನಾವು ದ್ರಾಕ್ಷಿ ಬೆಳೆಗಾರರು ಬದುಕಬೇಕಾಗಿದೆ. ಎಷ್ಟೋ ಸಲ ಬರಗಾಲದಿಂದ ತೊಂದರೆ ಆದೀವಿ, ಕ್ಲೈಮೇಟ್ ವೇರಿಯೇಷನ್ ಆಗಿ 2008-09 ಬರಗಾಲ ಬಿತ್ತು, ತದನಂತರ 2014 ವಿಪರೀತ ಆನೆಕಲ್ಲಿನ ಮಳೆ ಬಿತ್ತು. ಅವಾಗ ನಮ್ಮ ಸಂಘ ಹೋರಾಟ ಮಾಡಿಕೊಂಡು ಮುಖ್ಯಮಂತ್ರಿಗಳ ತನಕ ಭೇಟಿಯಾಗಿ ಹಿಂಗೆ ತೊಂದರೆ ಆಗಿದ್ರೆ ಸರ್ಕಾರ ಸ್ಪಂದನೆ ಮಾಡಿಕೊಂಡು ಗಾರ್ಗಲ್ ಬಿದ್ದಷ್ಟು ಸಮಯದೊಳಗೆ ಹೆಕ್ಟರಿಗೆ 48,000 ರೂಪಾಯಿ ನಮಗೆ ಪರಿಹಾರಧನನು ಕೊಟ್ಟಿರ್ತದೆ. ಇದ್ರ ಹೇಳುವ ಉದ್ದೇಶ ಏನದ, ಟೋಟಲಿ ದ್ರಾಕ್ಷಿ ಬೆಳೆಗಾರದ ಒಂದು ಹೋರಾಟ ವಿದ್ ಭೂಮಿ ಇದ್ದಂಗೆ. ನಮ್ಮದು ದಿನನಿತ್ಯ ಕ್ಲೈಮೇಟ್ ಜೋಡಿ ನಮ್ಮದು ಸ್ಟ್ರಗಲ್ ಇರ್ತದೆ. ಅತಿ ಬಿಸಿಲಿಗೆ ಬಂದು ನೀರು ಹೋದರೂ ಅವಾಗೂ ತೊಂದರೆ, ಅತಿ ಮಳೆ ಆದರೂ ಅದೂ ತೊಂದರೆ. ಇಷ್ಟೆಲ್ಲ ಸಂಕಷ್ಟದೊಳಗೂ ನಾವು ರಾಷ್ಟ್ರದೊಳಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ ಉತ್ತರ ಕರ್ನಾಟಕ ವಿಜಯಪುರದ ವಿಶೇಷ ಒಣ ದ್ರಾಕ್ಷಿ ರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟದ ದ್ರಾಕ್ಷಿ ನಮ್ಗೆ ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ, ಬೆಳಿತೀವಿ ನಾವು. ಆದರೆ ದುರ್ದೈವ ಇದೇನಾಗ್ತದೆ, ನಮ್ಮದು ಬ್ರ್ಯಾಂಡೆಡ್ ಇಲ್ಲ. ನಾವು ಇಲ್ಲಿ ಎಲ್ಲನೂ ಹೋಗಿ ಮಹಾರಾಷ್ಟ್ರಕ್ಕೆ ಮಾರ್ತೀವಿ, ಮಹಾರಾಷ್ಟ್ರದಲ್ಲಿದ್ದ ಅದು ಮಹಾರಾಷ್ಟ್ರ ಹೆಸರಲ್ಲಿ ಮಾರಾಟ ಆಗಲತ್ತದ ಹೊರತಾಗಿ ಕರ್ನಾಟಕ ಹೆಸರಲ್ಲಿ ಇವತ್ತಿಗೂ ಮಾರಾಟ ಆಗ್ತಿಲ್ಲ. ನಾವು ಉತ್ಪಾದನೆ ಮಾಡಿದ್ರೊಳಗೆ ಸುಮಾರು 80% ಮಹಾರಾಷ್ಟ್ರ ಮಾರ್ಕೆಟಿನ ಮಾರಾಟ ಆಗ್ತದೆ. ಈ ಕುರಿತು ನಾವು ಸಾಕಷ್ಟು ಸಲ ಸರ್ಕಾರಕ್ಕೆ ಮನವಿನೂ ಮಾಡೀವಿ. ಒಂದು KMF ಮಾದರಿ ಅಂದ್ರೆ ನಂದಿನಿ ಹಾಲು ಏನು ಒಂದೊಂದು ಮಾದರಿ ಮಾಡ್ತೀರಿ, ರೈತರ ಕಡೆ ಕಲೆಕ್ಟ್ ಮಾಡ್ತೀರಿ, ಮಾಡಿ ಅದಕ್ಕೊಂದು ಬೆಂಬಲ ಬೆಲೆನು ಕೊಡ್ತೀರಿ, ಏನೇನು ಕೊಟ್ಟ ಗುಣಮಟ್ಟದ ಒಂದು ಗ್ರೇಡೇಷನ್ ಮಾಡ್ತೀರಿ, ಸರ್ಟಿಫೈ ಮಾಡ್ತೀರಿ ಗ್ರೇಡೇಷನ್. ಆ ಸರ್ಟಿಫೈ ಮಾಡಿದ್ದನ್ನ ಯಾವ್ದಕ್ ಅದ ಗ್ರಾಹಕ ಸರ್ಕಾರದ ಮ್ಯಾಗ ನಂಬಿಕೆ ಮ್ಯಾಗ ಅದನ್ನ ತಗೋತಾನವ. ಅದೇ ಟೈಪ್ ನೀವು ದ್ರಾಕ್ಷಿದು ಒಂದು ಕರ್ನಾಟಕದ ಒಂದು ಒಣ ದ್ರಾಕ್ಷಿ ಒಂದು ಟ್ರೇಡ್ ನೇಮ್ ಕೊಟ್ಕೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ನೊಳಗೆ ನಾವು ಕಾಂಪೀಟ್ ಮಾಡಕ್ ಸಾಧ್ಯ ಅದ, ಒಳ್ಳೆ ಗುಣಮಟ್ಟದ ನಮ್ಗೆ ಆದದ. ಸರ್ಕಾರ ಈಗಾಗಲೇ ಸುದೈವ ನಾವು ಸರ್ಕಾರಕ್ಕೆ ಸ್ವಲ್ಪ ಅಭಿನಂದನೆ ಹೇಳಬೇಕಾಗ್ತದೆ. ಕಳೆದ ಬಾರಿ ಬಜೆಟ್ನೊಳಗೆ ದ್ರಾಕ್ಷಿ ಅಭಿವೃದ್ಧಿ ಹಾಗೂ ದ್ರಾಕ್ಷಿ ರಸ ಮಂಡಳಿ ಅಭಿವೃದ್ಧಿ ಮಂಡಳಿ ಅಂತ ಸಪ್ರೇಟ್ ಒಂದು ನಮಗೆ ನಿಗಮ ಮಾಡ್ಯಾರ. ಆದರೆ ಈ ಸಲ ಮಾನ್ಯ ಶ್ರೀ ಬೊಮ್ಮಾಯಿ ಅವರು ತಾವು ಮುಖ್ಯಮಂತ್ರಿ ಆದ ನಂತರ ನಮ್ಮ ವಿಜಯಪುರಕ್ಕೆ 35 ಕೋಟಿ ರೂಪಾಯಿ ಹೊಸದು ಒಂದು ಶಿಥಲೀಕರಣ ಅಂದ ರೊಕ್ಕನೂ ದುಡ್ಡುನು ಕೊಟ್ಟಾರೆ. ಮತ್ತು ಏನು ಅದ್ರ ಜೊತೆಯಾಗಿ ನಾವು ಶಿಥಲ ವ್ಯಾನ ಅಂದ್ರೆ ನಮ್ದು ಎಲ್ಲೋ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಅದ್ರ ಸಲುವಾಗಿ ಅವು ವ್ಯಾನು ಕೊಟ್ಟಾರೆ ಬಸವನಗೌಡರು ಯತ್ನಾಳ ಅವರು. ಇನ್ನೂ ಅದಕ್ಕೆ ನಾವು ಒಂದು 50-60 ಕೋಟಿ ರೂಪಾಯಿ ಇಸ್ಕೊಡ್ತೀವಿ ಅಂತ ಹೇಳಾರೆ. ಹೇಳುವ ಉದ್ದೇಶ ಏನದ, 141 ಎಕರೆ ನಾ ದ್ರಾಕ್ಷಿ ಬೋರ್ಡ್ಗೆ ಒಂದು ಜಮೀನ್ ಅದ ಬಿಜಾಪುರ, ಒಳ್ಳೆ ಸ್ಥಳ ಅದ. ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿದ್ದು ಭಾಳ ಅದ. ಸಣ್ಣ ಪುಟ್ಟ ರೈತರು ಎಲ್ಲ ದ್ರಾಕ್ಷಿ ಬೆಳೀತಾರೆ, ಒಣಕ್ಲಾಕ ಅವ್ರ ಜಾಗ ಇರಲಿಲ್ಲ, ಯಾವ್ದು ರ್ಯಾಕ್ ಬಾಡಿಗೆ ಇಡಬೇಕು, ಎಲ್ಲಿ ಹೋಗ್ಬೇಕು, ಅದಕ್ಕೆ ಅಲ್ಲಿ ದೊಡ್ಡ ದೊಡ್ಡ ಒಂದು ರ್ಯಾಕ್ ಹಾಕಿಸಿ ಅಲ್ಲೇ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಬೇಕು. ಎಲ್ಲಿ ಆ ಜಾಗದೊಳಗೆ ಪ್ರೊಸೆಸಿಂಗ್ ಯೂನಿಟ್ ಮಾಡಿ ಅಲ್ಲಿದ ಅವಾಗ ಸ್ಟೋರೇಜ್ನು ಅಲ್ಲೇ ಅನುಕೂಲ ಆಗ್ತದೆ. ಇವೆಲ್ಲ ಸರ್ಕಾರದ ಮುಂದೆ ನಮ್ಮ ಸಂಘದಿಂದ ಬೇಡಿಕೆ ಅದಾವು. ಸರ್ಕಾರವು ಅದಕ್ಕೆ ಸ್ಪಂದನೆ ಮಾಡ್ತಾ ಇದೆ, ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ. ಇನ್ನು ಮಾರ್ಕೆಟಿಂಗ್ ವ್ಯವಸ್ಥೆ ನಾನು ಈ ಮುಂಚೆ ಹೇಳಿದಾಗ ಬ್ರ್ಯಾಂಡೆಡ್ ಮಾಡಿದ್ರೆ ಎಲ್ಲೋ ಬಾಂಬೆನೋ ಡೆಲ್ಲಿನೋ ಆಮೇಲೆ ಕಲ್ಕತ್ತಾನೋ ಅಥವಾ ನ್ಯೂಯಾರ್ಕ್ ಅಮೇರಿಕಾದ್ದು ಎಲ್ಲಿಯೇ ಕೂತು ನಮ್ಮದು ಪರ್ಚೇಸ್ ಮಾಡ್ಬೋದು ಅವರು. ಯಾಕೆ ಅದ್ರ ಮ್ಯಾಕ್ಸ್ ಗ್ರೇಡೇಷನ್ ಇರ್ತದೆ, ಸರ್ಟಿಫೈ ಇರ್ತದೆ. ಈ ಹೆಂಗೆ ISI ಮಾರ್ಕ್ ಹಾಕಿದ್ದು ಯಾವ ಒಬ್ಬ ಪ್ರೊಡಕ್ಷನ್ ಮಾಡಿರ್ತಾನೆ, ದಿಲ್ಲಿ ಒಳಗೆ ಬಂದಿರ್ತದೆ, ಬೆಂಗಾಲ್ದ ಬರ್ದಿರ್ತಾರೆ, ಇಲ್ಲಿ ಕಣ್ಣು ಮುಚ್ಚಿ ನಾವು ರೊಕ್ಕ ಕೊಟ್ಟು ತಗೋತೀವಿ. ಆ ಥರ ಒಣ ದ್ರಾಕ್ಷಿನ ಎಲ್ಲಿಯೋ ಕೂತು ಪರ್ಚೇಸ್ ಮಾಡುವಂಥದ್ದು ಒಂದು ವ್ಯವಸ್ಥೆ ಆಗ್ಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತೀವಿ. ಈಗಾಗಲೇ ನೀವು ನಿಗಮ ಮಾಡಿರಿ, ಆ ನಿಗಮ ಮುಖಾಂತರ ರೈತರದ್ದು ನೀವು ಒಣ ದ್ರಾಕ್ಷಿ ಖರೀದಿ ಮಾಡಬೇಕು. ಆ ನಿಗಮಕ್ಕೆ ಕೆಲವೊಂದು ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟು ಆ ಮಾದರಿ ಎಲ್ಲ ಕಡೆ ಔಟ್ಲೆಟ್ ಅದಾವ. ಹಾಪ್ಕಾಮ್ಸ್ ಅದ, ಹಾಪ್ಕಾಮ್ಸ್ ಅವರು ಬೇರೆ ಎಲ್ಲೋ ವ್ಯಾಪಾರಿ ಕಡೆಯಿಂದ ಖರೀದಿ ಮಾಡ್ತಾರೆ, ಅದ ನಿಗಮದಿಂದ ಖರೀದಿ ಮಾಡಬೇಕು. ಡಿಸ್ಟಿಕ್ ಒಂದು ಹಾಪ್ಕಾಮ್ಸ್ ಯೂನಿಟ್ ಅದಾವ, ತಾಲೂಕಾ ಮಟ್ಟಕ್ಕೂ ಬಂದಾವ. ಆಯಾ ಡಿಸ್ಟಿಕ್ ಪ್ಲೇಸ್ನ್ಯಾಗ ತಾಲೂಕಾ ಪ್ಲೇಸ್ನ್ಯಾಗ ಔಟ್ಲೆಟ್ ಮಾಡ್ಕೊಂಡು ನಮ್ಮ ಒಣ ದ್ರಾಕ್ಷಿ ಮಾಡಿದರೆ ಬಹಳ ದೊಡ್ಡದು ರೈತರಿಗೆ ಅನುಕೂಲ ಆಗ್ತದೆ. ಸುಮಾರಾಗಿ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ಲಿ ಬಿಜಾಪುರದಿಂದ 2-3 ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಅದ ನಮ್ಮದು. ಇದು ಸರ್ಕಾರಕ್ಕೆ ಬರುವಂಥದ್ದು ಒಂದು ಅದ್ರ ಕೆಲವೊಂದು ಆದಾಯನೂ ಅದ. ಮತ್ತು 2,000-3,000 ಕೋಟಿ ರೂಪಾಯಿ ವ್ಯವಹಾರ ನಮ್ಮ ರಾಜ್ಯದೊಳಗೆ ಆಗ್ಬೇಕಂತ ನಂದು ಇಚ್ಛೆ ಅದ. ಆದರೆ ಏನು ನಮ್ಮ ದುರ್ದೈವ, ಇದು ಮಹಾರಾಷ್ಟ್ರ ಹೋಗ್ಲಾಗ್ತದೆ. 80% ನಮ್ಮ ರೈತ ಏನು ಮಾಡ್ತಾನೆ, ಅಲ್ಲೇ ಮಾರಾಟ ಮಾಡ್ತಾನೆ, ಅಲ್ಲಿ ತನಗೇನು ಬೇಕಾಗಿದ್ದು ವಸ್ತುಗಳು ಅಲ್ಲಿದೆ ಕೊಂಡು ತರ್ತಾನೆ. ಆದರೆ ನಮ್ಮಲ್ಲಿ ಇದು ವ್ಯಾಪಾರ ಬಂದಾತು. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಇನ್ನು ವಿಶೇಷ ರೈತರು ಯಾವಾಗಲೂ ಇದು ಒಂದು ನಿಸರ್ಗ ಜೊತೆ ಮೊದಲೇ ಹೇಳಿದ ಪ್ರಕಾರ ನಾವು ಇನ್ಸೂರೆನ್ಸ್ ಕಟ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ 95% ನಮ್ಮ ಪ್ರೀಮಿಯಂ ಹಣ ಕಟ್ತದೆ. ನಾವು ಓನ್ಲಿ 5% ಕಟ್ತೀವಿ. 1 ಎಕ್ರೆಗೆ 14,000 ಕಟ್ಟಿದ್ದಾದ್ರೆ ಏನಾಗ್ತದೆ, ಕಟ್ಟಿದ್ವಿ ಏನೋ ಒಂದು ಪ್ರೀಮಿಯಂ ಪಾಲಿಸಿ ಇಂತಿಷ್ಟು ಅಂತ ಒಂದು ಮೆಚುರಿಟಿ ಒಂದು ಏನೋ ಒಂದು ಲೆಕ್ಕಾಚಾರ ಇರ್ತದೆ. ದುರ್ದೈವಿಕ ಕ್ಲೈಮೇಟ್ ವೇರಿಯೇಷನ್ ಆಯ್ತು ಅಥವಾ ಅದಕ್ಕೇನೋ ಬೆಳಿಗ್ಗೆ ಧಕ್ಕಿ ಬಂತು, ಡಿಸೀಸ್ ಬಂದು ಹೋಯ್ತು, ಇದು ಏನೋ ಆದಾಗ ನಾವು ಯಾರನ್ನ ಕೇಳಬೇಕು ಅನ್ನೋದು ನಮ್ಮ ರೈತರಿಗೆ ಅರ್ಥ ಆಗ್ತಾ ಇಲ್ಲ. ಹೋದ್ಸಲ ಬಿಜಾಪುರ ಜಿಲ್ಲೆಯವರು ಸುಮಾರಾಗಿ 600-700 ಜನ ಉಳಿದ್ರು, ಯಾರನ್ನ ಕೇಳ್ಬೇಕ್ರಿ? ನಮ್ಮ ಕೈಯಾಗ ಏನೂ ಇಲ್ಲ ಕೇಳಕ್ಕ, ರೈತರ ಕೈಯಾಗ ಏನೂ ಇಲ್ಲ. ಅಟ್ಲೀಸ್ಟ್ LIC ಮಾದರಿ LIC ಏನು ಮಾಡ್ತಾರೆ, ನಾವು ದುಡ್ಡು ಕಟ್ಟಿದ ಬಳಿಕ ನಮಗೊಂದು ಪಾಲಿಸಿ ಒಂದು ಬಾಂಡ್ ಅಂತ ಕೊಡ್ತಾರೆ. ಅದಕ್ಕೆ ನಮ್ಮ ರೈತರಿಗೂ ಬಾಂಡ್ ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ಬೇಕು. ಒಂದು ಕೇಳಕ್ ಬರ್ತದೆ, ನಾವು ದುಡ್ಡು ಕಟ್ಟೋದು ಬ್ಯಾಂಕ್ನ್ಯಾಗ ಕಟ್ಟತ್ ಹೇಳೋರು ಇಲಾಖೆಯವರು, ಈ ಅವಧಿಯೊಳಗೆ ಕಟ್ಟರತ್ ಇಲಾಖೆಯವರು ತೋಟಗಾರಿಕೆ ಇಲಾಖೆ ಇಬ್ಬರನ್ನು ಕೇಳ್ರಿ ಏನಂತಾರು, ನೀವು ಕಟ್ರಿ ಸಕ್ಕರೆ ಬಿಡ್ರಿ, ನಾವು ಹೇಳುದಟ್ಟು ತೆಗದದ, ನಾವು ಹಣಗಾರಲ್ಲ ಅಂತ ಬ್ಯಾಂಕ್ನವ್ರು ಅಂತಾರು. ರೈತರು ಹೋಗಿ ಯಾರು ಕೇಳಬೇಕು? ಇನ್ಸೂರೆನ್ಸ್ ಕ್ಲೇಮ್ ಆಗಲಿಲ್ಲ ಅಂದ್ರೆ ಯಾರನ್ನ ಕೇಳಬೇಕು? ಅಂದ್ರೆ ಯಾರಿಗೆ ಕೇಳಬೇಕು ಅನ್ನುವಂಥದ್ದು ಒಂದು ಮಾರ್ಗದರ್ಶಿ ಸೂತ್ರ ಇಲ್ಲ. ಇಲ್ಲ, ಅದು ಯಾರನ್ನ ಕೇಳಬೇಕು ಅನ್ನೋದು ಮಾರ್ಗದರ್ಶನ ಸೂತ್ರನೇ ಇಲ್ಲ. ನಾನು ಈಗಾಗಲೇ ಗೌರ್ಮೆಂಟ್ಗೆ ಮನವಿ ಮಾಡಿದ್ದೀವಿ. ಏನು ಮಾಡಿದೀವಪ್ಪ ಅಂದರೆ ಮೇಜರ್ ಏರಿಯಾ 80% ಇನ್ ದ ಸ್ಟೇಟ್ ಓನ್ಲಿ ಬಿಜಾಪುರ ಡಿಸ್ಟಿಕ್ ಅದ, ಉತ್ತರ ಕರ್ನಾಟಕದ. ರಾಜ್ಯ ಮಟ್ಟಕ್ಕೆ 31,600 ಹೆಕ್ಟರ್ ನಮ್ಮದು ದ್ರಾಕ್ಷಿ ಏರಿಯಾ ಅದ. ಸುಮಾರಾಗಿ ಅದರಾಗ 27,000 ಹೆಕ್ಟರ್ ಉತ್ತರ ಕರ್ನಾಟಕದ. ಇವು ಇನ್ಸೂರೆನ್ಸ್ ಏನದಾವಲ್ಲ ಹುಬ್ಬಳ್ಳಿಗೋ ಬೆಂಗಳೂರಿಗೋ, ಅಲ್ಲಿ ಯಾಕೆ ಮಾಡ್ತೀರಿ? ಮೇಜರ್ ಏರಿಯಾ ಇರೋದು ಬಿಜಾಪುರ ಅದ. ಅದಕ್ಕೆ ನೀವು ವಿಜಯಪುರದೊಳಗೆ ಇನ್ಸೂರೆನ್ಸ್ ಆಫೀಸ್ ಇಲ್ಲೇ ಓಪನಿಂಗ್ ಮಾಡ್ರಿ. ರೈತರು ತನಗೆ ವಿದಿನ್ ಒಂದು ದಿವಸ ಹೋಗಿ ಅಪ್ರೋಚ್ ಆಗ್ಬೋದು, ತನಗೆ ಕಷ್ಟ ಸುಖ ಹೇಳ್ಬೋದು. ನೀನು ಇಲ್ಲಿ 2-3 ಪ್ಲಾಟ್ ದ್ರಾಕ್ಷಿ ಸ್ಟ್ಯಾಂಡಿಂಗ್ ಕ್ರಾಪ್ ಸುಟ್ಟು ಹೋದು, ಏನೋ ಅವ್ರು ಮಲ್ಚಿಂಗ್ ಮಾಡಿದ್ರು, ಕಬ್ಬಿನ ರೌದಿ ಹಾಕಿದ್ರು, ಬಾಯಿ ದುರ್ದೈವ ಒಂದು ಎಲ್ಲಿಯೋ ಬೆಂಕಿ ಇತ್ತು, ಇದ್ದದ ಬೆಳಿನೂ ನುಕ್ಸಾನ ಆಯ್ತು. ಒಂದೊಂದು ಎಕರೆಕ 7-10 ಲಕ್ಷ ನುಕ್ಸಾನ ಅದು. ಮನೆ ಬಬಲೇಶ್ವರ ಏರಿಯಾದಾಗ, ತಾಜ್ಪುರ್ ಏರಿಯಾದಾಗ ಸುಂಟರ್ ಗಾಳಿಗೆ ಬಿದ್ದು ಪಡಕ್ ಪಡಾನ ಬಿದ್ದು ಕಲ್ ಕಿತ್ತ ಅಲ್ಲಿ ನುಕ್ಸಾನ ಅದು. ಇವ್ರಿಗೆ ಇನ್ಸೂರೆನ್ಸ್ ಯಾರನ್ನ ಕೇಳಬೇಕು? ಈಗ ಇದನ್ನ ವಿಸಿಟ್ ಮಾಡೋರು ಯಾರು? ನಮಗೆ ಕೇಳಬೇಕಾದ್ರೆ ಏನು ರೈಟ್ಸೇ ಇಲ್ಲ, ನಮ್ಗೆ ಯಾರನ್ನ ಕೇಳ್ಬೇಕು? ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಇದು ಭಾಳ ಜ್ವಲಂತ ಸಮಸ್ಯೆ ಅದ. ಹಿಂಗಾಗಿ ರೈತರು ಇನ್ಸೂರೆನ್ಸ್ ಕಟ್ಟರೆ ಏನು ಮಾಡೋದಪ್ಪ, ನಮ್ಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಹಂತಕ್ಕೆ ಬಂದಿರ್ತಾರೆ ಈಗ. ಅದಕ್ಕೆ ಈ ನಿಟ್ಟಿನಲ್ಲಿ ತಮ್ಮ ಆಕಾಶವಾಣಿ ಮುಖಾಂತರ ಇದನ್ನು ಸ್ವಲ್ಪ ಪ್ರಚುರಪಡಿಸಿ ಸರ್ಕಾರಕ್ಕೊಂದು ಸ್ವಲ್ಪ ಇದು ಆಗಂಗ ಅಪೀಲ್ ಆಗ್ಬೇಕು, ಅಂದ್ರೆ ಮನವರಿಕೆ ಆಗುವಂಗ ತಾವು ಮಾಡ್ರಂತ ಈ ವಿಷಯ ಸಂಬಂಧಪಟ್ಟದ್ದು ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಈ ಇನ್ಶೂರೆನ್ಸ್ ಯಾರಿಗೆ ಕೇಳಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗ ರೈತರ ಏನು ನೋವಿದೆ ಅದನ್ನ ಸಂಘ ಯಾವ ರೀತಿ ತಗೊಂಡು ಸರ್ಕಾರಕ್ಕೆ ಅಪ್ರೋಚ್ ಮಾಡ್ತಾ ಇದೆ? ಈಗಾಗಲೇ ಕಳೆದ 2 ವರ್ಷದಿಂದ ಈ ನಾವು ಸ್ಟ್ರಗಲ್ ಮಾಡ್ಕೋತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಡಾಗ ಇನ್ಸೂರೆನ್ಸ್ ಪಾಲಿಸಿ ಚೇಂಜ್ ಮಾಡ್ರಿ, ಆಯಾ ಡಿಸ್ಟಿಕ್ಗೆ ಇನ್ಸೂರೆನ್ಸ್ ಆಫೀಸ್ ಓಪನಿಂಗ್ ಮಾಡ್ರಿ, ಮೇಜರ್ ಏರಿಯಾ ಎಲ್ಲದ ಅಲ್ಲಿ ಆ ಡಿಸ್ಟಿಕ್ ಆಫೀಸ್ ಓಪನಿಂಗ್ ಮಾಡ್ರಿ. ಅಟ್ ಲೀಸ್ಟ್ ರೈತ ತನಗೆ ಹೋಗಿ ಬರುವಷ್ಟು ಅನುಕೂಲ ಬೇಕು, ಹರೇ ಹೋದ್ರೆ ಸಂಜೆಗೆ ಮನೆಗೆ ಬರುವಂತ ಅನುಕೂಲ ಬೇಕು. ಈಗಾಗಲೇ ನಮ್ಮ ಫಾರ್ಮರ್ ಕೆಲವೊಂದು ಜನ ಬೆಂಗಳೂರು ತನಕ ಹೋಗಿ ಅಲ್ಲಿ JD ಭೇಟಿಯಾಗಿ ಏನೋ ಪ್ರಯತ್ನ ಪಟ್ಟ ಒಂದು 1,000 ರೂಪಾಯಿ ಖರ್ಚು ಮಾಡಿ ಕೆಲವೊಂದು ಜನರು ಅಲ್ಲಿ ಹೋಗಿ ಪ್ರಯತ್ನ ಮಾಡ್ಕೊಂಡು ಬಂದಾರ. ಇದು ಎಲ್ಲರಿಗೆ ನಿಲ್ಕಲಾರದಂತ ವ್ಯವಸ್ಥೆ ಅದ. ಅದಕ್ಕೆ ನಮ್ಮ ಸಂಘ ಈ ನಿಟ್ಟಿನಲ್ಲಿ ಬಹಳ ತೀಕ್ಷ್ಣವಾದ ಹೋರಾಟ ಮಾಡಿದೆ. ಸರ್ಕಾರಕ್ಕೆ ಈ ಬಗ್ಗೆ ನಾವು ಮನವಿನೂ ಕೊಟ್ಟಿವಿ, ಅದನ್ನ ತ್ವರಿತವಾಗಿ ಇದನ್ನ ಮಾಡ್ಬೇಕಂತ ನನ್ನ ಇಚ್ಛೆ ಅದ. ಅದನ್ನ ಮಾಡ್ಲಿಕ್ಕೆ ನಮ್ಮ ರೈತರು ಮುಂದಿನ ದಿನಮಾನದಾಗ ಇನ್ಸೂರೆನ್ಸ್ ಕಟ್ಟುದ ಒಂದು ಬಿಡುವ ಸಂದರ್ಭ ಬರ್ತದೆ. ಅದಕ್ಕೆ ಏನ್ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಮಾಡ್ಯಾರ ಅದ್ರ ಫಲಶ್ರುತಿ ಯಾರಿಗೆ ಸಿಗಂಗಿಲ್ಲ. ಫಸಲ್ ಬಿಮಾ ಯೋಜನೆ ಅಂತೀರಿ, ಎಲ್ಲಿಯೋ ಕೂತು ನೀವು ಫಸಲ್ ಬಿಮಾ ಅಂದ್ರೆ ಇಲ್ಲಿ ಬಿಜಾಪುರದಾಗಿನ ರೈತರಿಗೆ ಏನ್ ಸಿಗುದು, ಅವ್ನು ಬೆಂಗಳೂರಿಗೆ ಹೋಗಿ ಬಂದ್ರೆ ಹೆಂಗ್ ಕ್ಲೇಮ್ ಮಾಡಕ್ ಆಗ್ತದ? ಆಗಂಗಿಲ್ಲ. ಈ ದೃಷ್ಟಿ ನಾವು ಸಂಘಕ್ಕೆ ಇನ್ನು ಮುಂದಾದ್ರೂ ಹೋರಾಟ ಮಾಡ್ತೀವಿ, ಈಗಾದ್ರೂ ಮಾಡಿವಿ. ಆಯಾ ಡಿಸ್ಟಿಕ್ ಲೆವೆಲ್ ಇನ್ಸೂರೆನ್ಸ್ ಆಫೀಸ್ ಹೋಗ್ಬೇಕಂತ ನನ್ನ ಪ್ರಬಲವಾದ ವಾದ ಮಂಡನೆ ಐತೆ. ನಾಗರಿಕರ್ ಅವರೇ, ಈಗ ತಾವು ಬ್ರ್ಯಾಂಡ್ ಬಗ್ಗೆ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಒಂದು ದ್ರಾಕ್ಷಿ ಮನುಕ ಒಣ ದ್ರಾಕ್ಷಿಯ ಬ್ರ್ಯಾಂಡ್ ಆಯ್ತು ಅಂತಂದ್ರೆ ಅದು ಮಾರಾಟ ಮಾಡೋದಕ್ಕಾಗ್ಲಿ ಅಥವಾ ನಮ್ಮ ಏನು ದ್ರಾಕ್ಷಿಗೆ ಬೆಲೆ ಬರುವಂತಹ ಒಂದು ನಿಟ್ಟಿನೊಳಗೆ ಬಹಳ ಒಳ್ಳೆ ಕೆಲಸ ಆಗ್ತದೆ ಅನ್ನುವಂಥ ಮಾತು. ಇದರೊಳಗೆ ಏನು ಸವಾಲುಗಳು ಮತ್ತು ಸಮಸ್ಯೆಗಳು ಏನದಾವ ಅಂತೀರಿ? ಒಂದು ಒಣ ದ್ರಾಕ್ಷಿದು ಸವಾಲಿನ ನಾವು ಸಮಸ್ಯೆ ಒಳಗೆ ಇದ್ದೀವಿ. ನಾವು ಒಳ್ಳೆ ಗುಣಮಟ್ಟದ ದ್ರಾಕ್ಷಿನೂ ಬೆಳೀತು. ಕ್ಲೈಮೇಟ್ ಸ್ವಲ್ಪ ವೇರಿಯೇಷನ್ ಆತಂದ್ರೆ ಮಾಯಿಶ್ಚರೈಸ್ ಕ್ರಿಯೇಟ್ ಆಗ್ತದೆ, ಮಾಲ ಮೆದು ಆಗ್ತದೆ, ಅದು ಗುಣಮಟ್ಟ ಕಳ್ಕೊತದೆ. ನಮ್ಮಲ್ಲಿ ಇನ್ನೊಂದು ಏನು ದೌರ್ಬಲ್ಯದ, ನಮ್ಮ ಡಿಸ್ಟ್ರಿಕ್ಟ್ನೊಳಗೆ ನಾವು ಬೆಳೆದಂಥ ಒಣ ದ್ರಾಕ್ಷಿ ಇಡುವಷ್ಟು ಸ್ಟೋರೇಜ್ ಸ್ಟ್ರೆಂತ್ ನಮ್ಮಲ್ಲಿ ಇಲ್ಲ. ಓನ್ಲಿ 30% ಅಟ್ಟ ನಾವು ಇಡಬಹುದು, ಇನ್ನು 70% ನಮ್ಮ ಪ್ರೊಡಕ್ಷನ್ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಇಡ್ತೀವಿ ನಾವು. ಅದಕ್ಕೆ ಸ್ಟೋರೇಜ್ ಜಾಸ್ತಿ ಆಗಬೇಕು. ಇನ್ನು ಎರಡನೇದಾಗಿ ಈಗ ಏನು ನಾವು ನಿಮ್ಗೆ ಮಾರ್ಕೆಟ್ ವ್ಯವಸ್ಥೆ ನೀವು ಅಂದ್ರಲ್ಲ, ಈ ವ್ಯವಸ್ಥೆ ಕುರಿತು ನಾ ಹೇಳಬೇಕಾದ್ರೆ ಗ್ರೇಡೇಷನ್ 3 ಕ್ವಾಲಿಟಿ ಬರ್ತಾವೆ ನಮ್ಮದು. ಒಂದು ಒಳ್ಳೆ ಗುಣಮಟ್ಟ, ಎರಡು ನಂಬರು, ಮೂರು ಅಂದ್ರೆ ಒಂದೇ ನಂಬರು, ಒಂದೇ ಒಳ್ಳೆ ಗುಣಮಟ್ಟದ ಇರ್ತದೆ. ಎರಡನೇದು ಅದರಾಗಿಂದ ವಿಂಗಡಿಸಿದಿರ್ತದೆ. 2 ನಂಬರ್ ಒಳಗಿಂದ ವಿಂಗಡಿಸಿದ್ದು 3ನೇ ಕ್ವಾಲಿಟಿ ಬರ್ತದೆ. ಆಯಾ ಏರಿಯಾಕ್ಕೆ ಎಮ್ಮ ಯಾವ ಕನ್ಸ್ಯೂಮ್ ಮಾಡ್ತಾನೆ, ಯಾರು ತಿಂತಿರ್ತಾರಲ್ಲ, ಅವ್ರಿಗೆ ಯಾವ ಗುಣಮಟ್ಟದ ಬೇಕನ್ನೋದು ಸರ್ಕಾರ ಇದಕ್ಕೊಂದು ಸರ್ಟಿಫೈ ಏಜೆನ್ಸಿ ನೇಮಿಸಬೇಕು. ಅಂದರೆ ಗುಣಮಟ್ಟ ಗ್ರೇಡೇಷನ್ ಮಾಡಕ್ಕೆ ಒಬ್ರು ಯಾರು ಬೇಕಲ್ಲ ಇದಕ್ಕೆ ರೀ. ನಾವು ರೈತರು ನಮ್ಮ ವಸ್ತು ಚಲೋ ಐತ ನಮ್ಮ ವಾದ ಹಾಕ್ತೀವಿ ಈಗ. ಆದರೆ ಗುಣಮಟ್ಟ ಗ್ರೇಡೇಷನ್ ಮಾಡ್ರಂದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಕ್ವಾಲಿಟಿ ಗುಣಮಟ್ಟದ ಬೆಳಿತೀವಿ, ಆದರೆ ಗ್ರೇಡೇಷನ್ ಮಾಡೋ ವ್ಯವಸ್ಥೆ ಇಲ್ಲ. ಆದರೆ ನಮ್ಮದು ಚಲೋ ಐತಂದ್ರೆ ಅವ್ರು ಹೇಳಿದಾಗ ಕೈಯಾಗಿ ಓದಿ ಹಾರಿಸ್ತಾರೆ. ನಮ್ಮ ದುರ್ದೈವ, ಒಂದು ಬಾಕ್ಸ್ 15 kg ಒಮ್ಮೆ ವ್ಯಾಪಾರಕ್ಕೆ ನಾವು ಓದಿಟ್ರೆ ಮಾಲ್ ತೊಗೊಂಡು ಹಿಂಗೆ ಮ್ಯಾಗ ಹಾರಿಸ್ತಾರೆ. ಮಹಾರಾಷ್ಟ್ರವಾದ್ರೂ ಹಣೆ ಬರ ಇಷ್ಟ ಅದ, ಕರ್ನಾಟಕ ಬಂದರೂ ನಮ್ಮ ಹಣೆ ಬರ ಇಷ್ಟ ಅದ. ಇದನ್ನೆಲ್ಲ ನೋಡಿ ಬಸನಗೌಡರು ಯತ್ನಾಳವರು ಮಧ್ಯ ನಡಬರ್ಕ ಆನ್ಲೈನ್ ಚಾರು ಮಾಡಿ ಹಾರಿಸೋ ವ್ಯವಸ್ಥೆನೇ ಬಂದ್ ಮಾಡಿದ್ರು ನಮಗೆ. ಒಮ್ಮೆ ಬಾಕ್ಸ್ ನಾವು ಲಾಟ್ ಮಾರ್ಕೆಟಿಂಗ್ ತಂದಿವಿ ಅಂದ್ರೆ 3 kg ಮೈನಸ್ ಹಾಕದ್ರಿ, ಅಂದ್ರೆ 15 kg ಒಳಗೆ 3 kg ಹೋಯ್ತು. ವಿಚಾರ ಮಾಡ್ರಿ, 100 ರೂಪಾಯಿ kg ಮಾರು 300 ರೂಪಾಯಿ ಹೋತ ರೈತರದ. ಇದು ಯಾರ ಪಾಲಾಗ್ತದ? ಮಧ್ಯವರ್ತಿ ದಲಾಲಿ ಪಾಲಾಗ್ತದ. ಅದಕ್ಕೆ ಸರ್ಕಾರ ತೀವ್ರ ಇದ್ರ ಬಗ್ಗೆ ನಿಗಾ ವಹಿಸಿ ಈಗಾಗಲೇ ತಾವು ತೊಗರಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಮಾಡ್ತಿರಲಿಲ್ಲ, ಅದು ಗ್ರೇಡೇಷನ್ ಮಾಡೋ ವ್ಯವಸ್ಥೆ ಐತಿಲ್ಲ. ಇದು ಆ ಥರ ನಮಗೆ ಬೆಂಬಲ ಬೆಲೆ ಬ್ಯಾಡ, ನೀವು ಪರ್ಚೇಜ್ ಮಾಡಿರಿ, ಅದನ್ನ ಗ್ರೇಡೇಷನ್ ಮಾಡ್ಕೊರಿ. ಈಗ ತಾಸ್ಗಾಂವ್ಕೆ ಹೋಗ್ರಿ, ಸಾಂಗ್ಲಿ ನೋಡ್ರಿ, ಪಂಡ್ರಪುರ್ಗೆ ಹೋಗ್ರಿ, ಮತ್ತು ನಾಶಿಕ್ ನೋಡ್ರಿ, ಕೆಲವೊಂದು ಅಲ್ಲಿ ಸ್ಟಡಿ ಮಾಡ್ರಿ ಮಹಾರಾಷ್ಟ್ರದಾಗ ಏನದ ಗುಣಮಟ್ಟ ಅಂದ್ರೆ ಯಾವ ಟೈಪ್. ಆದ್ರೆ ಅಲ್ಲಿ ಇಲ್ಲದ್ದು ಇಲ್ಲಿ ಯಾಕೆ ನೀವು ಕೇಳ್ತಿರೋದು ನಮಗೆ ಅನ್ಬಹುದು. ಆದ್ರೆ ನಾವು ರೈತರು ಏನದ ಅನಿವಾರ್ಯ ಅದ ನಮಗೆ. ಇಲ್ಲಿ ಮುಂದಿನ ದಿನಮಾನದೊಳಗೆ ನಾವು ದ್ರಾಕ್ಷಿಯಿಂದ ವಿಮುಖರಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಉತ್ಪಾದನೆ ವೆಚ್ಚ ಬಹಳ ಬರ್ತದೆ. 1 ಎಕರೆ ದ್ರಾಕ್ಷಿ ನಾವು ಉತ್ಪಾದನೆ ವೆಚ್ಚ ನೀವು ಕೇಳಿದ್ರು 285,000 ರೂಪಾಯಿ ಮೇಂಟೆನೆನ್ಸ್ ಕಾಸ್ಟ್. ಇನ್ವೆಸ್ಟ್ಮೆಂಟ್ ಅಲ್ಲ, ನಾವು ಸ್ಟ್ರಕ್ಚರು ಅದು ಇದು ಮೊದಲನೇ ಕ್ರಾಪ್ ತಕ್ಕೋಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಎಕರೆಗೆ 7-8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಮುಂದೆ ಪ್ರತಿ ಇಯರ್ ಒಂದು ಕ್ರಾಪ್ ತಕ್ಕೋಬೇಕಾದ್ರೆ 2,75,000-80,000 ಬರ್ತದೆ. ಆದ್ರೆ ನಾವು ಏನು ಪ್ರೊಡಕ್ಷನ್ ಕಾಸ್ಟು ಅದನ್ನು ಸರ್ಕಾರ ಎಷ್ಟು ಉತ್ಪಾದನೆ ವ್ಯವಸ್ಥೆ ಏನು ಬರ್ತದೆ. ನಾವು ಹಿಂದಕ್ಕೆ ಒಂದು ಇದು ಕಮಿಟಿ ಮಾಡಿದ್ರು, ಆ ಕಮಿಟಿ ಮುಂದೆ ನಾವು ವಾದ ಮಾಡಿ ಬೆಂಬಲ ಬೆಲೆ ಒಂದು ಕಮಿಟಿ ಪ್ರಕಾಶ್ ಅಂತಿದ್ರು ಮುಂಚೆ ಆವಾಗಿದ್ರು, ಈಗ ಮತ್ತೊಬ್ರು ಯಾರೋ ಬಂದರೆ ಅವ್ರ ಮುಂದೆ ವಾದ ಮಂಡನೆ ಮಾಡಿದ್ವಿ. ಉತ್ಪಾದನೆ ವ್ಯವಸ್ಥೆಗೆ ಅವ್ರು ರೈತರಿಗೆ ಏನು ಉಳಿಬೇಕು ಈ ತುಲನಾತ್ಮಕವಾಗಿ ಮಾಡಿಕೊಂಡು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ರಿ ಸರ್ಕಾರ, ಈ ಬ್ರ್ಯಾಂಡಿಗೆ ಈ ರೇಟ, ಈ ಬ್ರ್ಯಾಂಡಿಗೆ ಈ ರೇಟ. ಇದು ಮಾಡ್ಲಿಕ್ಕಂದ್ರೆ ರೈತರು ಭಾಳ ಖಾಯಂ ಸಂಕಷ್ಟದಾಗ ಮಾಡ್ತದೆ. ಈಗ ಕಬ್ಬಿಂದು ಗ್ರೇಡೇಷನ್ ಅದ್ರಾಗ ಇಷ್ಟು ಡಿಗ್ರಿ ಇಷ್ಟು ಡಿಗ್ರಿ ಅಂತೀರಿ ನಾವು, ಅದು ಬಂದ್ರ ಅದ್ರಾಗ ಏನು ಕಂಡು ಹಿಡಿದಿರಲಿಲ್ಲ ಐತಿಲ್ಲ. ಅದ್ರಾಗ ದ್ರಾಕ್ಷಿ ಒಣ ದ್ರಾಕ್ಷಿಗೂ ಆ ನಮೂನಿ ಮಾಡ್ರಿ ಅಂದ್ರೆ ಕಂಜ್ಯೂಮ್ ಮಾಡವ್ ಯಾರು ತಿಂತಾರಲ್ಲ ಅವ್ರಿಗೆ ಒಂದು ನಂಬಿಕೆ ಬರ್ತದ, ಏನಪ್ಪ ಸರ್ಕಾರ ಮಾಡೈತಿದ್ರ ಚಲೋ ಐತಿ ಗುಣಮಟ್ಟ. ಆ ಥರದ ಮೊದಲು ಫಸ್ಟ್ ನಮಗೆ ಆಗಬೇಕಾಗಿದ್ದು ಮೇಜರ್ ಒಂದು ಗುಣಮಟ್ಟದ ಒಣ ಗ್ರೇಡೇಷನ್ ಮಾಡ್ರಿ, ಅದಕ್ಕೊಂದು ಟ್ರೇಡ್ ನೇಮ್ ಕೊಡ್ರಿ, ಯಾರ್ದೋ ಒಂದು ಹೆಸರು ಕರ್ನಾಟಕ ಒಣ ದ್ರಾಕ್ಷಿ ಅನ್ಕೋರಿ ಅಥವಾ ಯಾರ ಐತಿಹಾಸಿಕ ಪುರುಷರೇ ಅನ್ಕೋರಿ, ಯಾರ್ದೋ ಒಂದು ಹೆಸರು ಕೊಟ್ಟು ಅದಕ್ಕೊಂದು ಟ್ರೇಡ್ ನೇಮ್ ಕೊಟ್ಟು ತದನಂತರ ಗ್ರೇಡೇಷನ್ ಮಾಡಿ ಅದಕ್ಕೆ ರೇಟ್ ಫಿಕ್ಸೇಷನ್ ಗೌರ್ಮೆಂಟ್ ಮಾಡಿ. ಯಾವ ಬೇಕಾದ ರೈತ ಕೊಟ್ಟಿರ್ತಾನೆ, ಬೇಡದ ಬಿಟ್ಟಿರ್ತಾನೆ, ತೊಂದರೆ ಏನೈತೆ ಅದ್ರಾಗ. ಅದು ಆ ದೃಷ್ಟಿಯಿಂದ ಇದು ಮೊದಲನೇದ್ದು. ಇನ್ನು ಇನ್ಸೂರೆನ್ಸ್ ಪಾಲಿಸಿ ಅಂತೂ ತ್ವರಿತವಾಗಿ ಆಗಬೇಕಂತದ್ದು, ಅದು ಆಗಲ್ದ ರೈತರಿಗೆ ಇದ್ರಾಗ ಇದು ಆಗು ಅನಿಸ್ತಾ ಇಲ್ಲ ನನಗೆ. ಅದಕ್ಕೆ ಈ ದೃಷ್ಟಿಯಿಂದ ಸರ್ಕಾರ ತೀವ್ರಗತಿಯಿಂದ ನಿಗಾ ವಹಿಸಬೇಕು. ಈಗಾಗಲೇ ಅಲ್ಲಿ ವೈನ್ ನಮ್ದು ದ್ರಾಕ್ಷಿ ಅಭಿವೃದ್ಧಿ ಮಂಡಳಿ ಏನು ಜಾಗ ಅದ ಅಲ್ಲಿ ಅಲ್ಲಿ ಅಷ್ಟು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು. ಪ್ರತಿ ತಾಲೂಕಿಗೆ ಒಂದು ಶೀತಲ ಗೃಹ ನಿರ್ಮಾಣ ಮಾಡಬೇಕು ಪ್ರತಿ ತಾಲೂಕಿಗೆ. ಏರಿಯಾ ಎಲ್ಲದ ಅಲ್ಲಿ ದ್ರಾಕ್ಷಿ ಏರಿಯಾ ಇದ್ದಲ್ಲಿ ಒಂದೊಂದು ಕೋಲ್ಡ್ ಸ್ಟೋರೇಜ್ ಮಾಡ್ರಿ. ನಾವು ಸರ್ಕಾರಕ್ಕೆ ಆ ದೃಷ್ಟಿಯಿಂದ 485 ಕೋಟಿ ರೂಪಾಯಿ ನಾವು ಪ್ರಸ್ತಾವನೆಗೆ ಕೊಟ್ಟಿವಿ. ಆದ್ರೆ ನಮಗೆ ಕೊಡಮಾಡಿದ್ದು 35 ಕೋಟಿ. ಆದ್ರೆ ಇದೇ ಸಲ ನಮ್ದು ಅಭಿವೃದ್ಧಿ ಮಂಡಳಿ ರಚನೆ ಆಗಿದೆ, 35 ಕೋಟಿ ಕೊಟ್ಟದ್ದು. ಅದಕ್ಕೂ ನಾವು ಹೆಮ್ಮೆಯಿಂದ ಸರ್ಕಾರಕ್ಕೆ ಅಭಿನಂದನೆ ನೀಡ್ತೀವಿ. ಮುಂದಿನ ದಿನಮಾನದಾಗ ಇನ್ನೂ ಅಷ್ಟು ಹೆಚ್ಚಿನ ನಾವು ನಿರೀಕ್ಷೆ ಇಟ್ಟ ನಮ್ಮ ದ್ರಾಕ್ಷಿ ಬೆಳೆಗಾರರ ಜೊತೆ ಸರ್ಕಾರ ನಿಲ್ತದ ಅಂತ ಸರ್ಕಾರ ಮ್ಯಾಗ ಬಹಳ ನಿರೀಕ್ಷೆ ಇಟ್ಕೊಂಡಿವಿ. ನಂದ್ರಕರ್ ಈಗ ಸರ್ಕಾರದ ವಿಷಯ ಬಿಟ್ಟು ಈ ಸಂಘನೆ ಎಲ್ಲಿ ಮಾರ್ಕೆಟ್ ಅದಾವ, ಇಡೀ ದೇಶದೊಳಗಿರ್ಬೋದು ಹೊರಗಡೆ ಇರ್ಬೋದು, ತನ್ನಷ್ಟಕ್ಕೆ ತಾನೇ ಯಾಕೆ ಶೋಧ ಮಾಡ್ಕೊಳ್ಬಾರ್ದು, ಹೊಸ ಹೊಸ ಮಾರುಕಟ್ಟೆಗಳನ್ನು ಯಾಕೆ ಕಂಡುಕೊಳ್ಬಾರ್ದು? ಒಂದು ಏನದರಿ, ನಮ್ಮ ಸಂಘದ್ದು ಒಂದು ಲಿಮಿಟೇಷನ್ ಅದ, ನಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನು ಇರಂಗಿಲ್ಲ. ನಾವು ಒಂದೇನದ ರೈತರಿಗೆ ಎಂದ್ರೆ ತೊಂದರೆ ಆಗಿರ್ತದೆ, ಅವನು ಸಂಕಟ ಸಮಯದಲ್ಲಿ ಭಾಗಿಯಾಗೋದಷ್ಟೇ ನಮ್ಮ ಸಂಘದ ಕೆಲಸ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಇದಕ್ಕೆ ಆದಾಯದ ಮೂಲ ಏನು ಇರಂಗಿಲ್ಲ. ಇಷ್ಟ ಆದರೂ ನಾವು ಇದಕ್ಕೆ ನಾಶಿಕ್ಗೂ ನೋಡಿದೀವಿ, ತಾಸ್ಗಾಂವ್ಕ್ ಹೋಗಿದ್ದೀವಿ, ಸಾಂಗ್ಲಿ ಹೋಗಿದ್ದೀವಿ, ಪಂಡ್ರಪುರಕ್ಕೆ ಹೋಗಿದ್ದೀವಿ, ಇಲ್ಲೆಲ್ಲಾನು ನೋಡಿದೀವಿ, ಅಲ್ಲಲ್ಲಿ ಭೇಟಿಯಾಗಿ ಬಂದೀವಿ. ಅಲ್ಲಿದೇನಿದೆ, ಅಲ್ಲಿ ವ್ಯಾಪಾರಿ ವ್ಯವಸ್ಥೆ ಏನಿದೆ, ಇಲ್ಲಿ ವ್ಯವಸ್ಥೆ ಏನಿದೆ. ಆದರೆ ಟೋಟಲಿ ನನ್ನ ಸಂಘದ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾ ಹೇಳ್ಬೇಕಂದ್ರೆ, ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಎಲ್ಲಕ್ಕೂ ನೀವು ಬ್ರ್ಯಾಂಡೆಡ್ ಮಾಡ್ತೀರಿ, ಇದಕ್ಕೆ ಮಾಡ್ಲಿಕ್ಕೆ ತೊಂದರೆ ಏನದ, ಯಾಕೆ ಮಾಡಬಾರ್ದಂತ್ರಿ? ನಾವು ಸಂಘದಿಂದ ನಮಗೆ ಏನದ ಹೇಳ್ರು, ನಮ್ಮ ಸಂಘದಿಂದ ಏನು ಅಧಿಕಾರ ನಮಗೆ? ರೈತರದ್ದು ಏನೋ ಒಂದು ನ್ಯೂನ್ಯತೆ ಬಂತು, ಯಾರೋ ಆಫೀಸರ್ಸ್ ಕೇಳಿಲ್ಲ, ವ್ಯಾಪಾರಿ ಒಬ್ಬ ಚೀಟ್ ಮಾಡಿದ, ಫಸಾಯಿಸಿದ, ಅಂತ ಹೊತ್ತಿನಾಗ ನಾವು ಸಂಘದ ನಿಂದಿರ್ತೀವಿ. ಬರಗಾಲ ಬಂತು, ಆನೆ ಕಾಲಿನ ಮಳೆ ಬಂತು, ರೈತರಿಗೆ ಏನೋ ಹೊಸ ಹೊಸ ಯೋಜನೆಗಳು ಆಗಬೇಕಾಗಿತ್ತು, ಸರ್ಕಾರಕ್ಕೆ ಮೂವ್ ಮಾಡ್ತೀವಿ. ಆದರೆ ಸರ್ಕಾರದ ಮ್ಯಾಗ ನಾವು ಅವ್ರ ಮೂವ್ ಮಾಡೋದು ಅಷ್ಟ ನಮ್ಮ ಕೆಲಸ, ಮಾಡೋದು ಬಿಡೋದು ಅವ್ರ ಕೆಲಸ ಅಲ್ಲರಿ. ನಮಗೆ ಲಿಮಿಟೇಷನ್ ಅದ, ಹೆಚ್ಚಿಂದ ನಮಗೆ ಅಧಿಕಾರ ಏನದ ಹೇಳಿ, ಸಂಘಕ್ಕೆ ಏನು ಅಧಿಕಾರ ಅದ? ಮತ್ತು ಹೋರಾಟ ಮಾಡ್ಬೇಕು, ಈ ಕಬ್ಬು ಬೆಳೆಗಾರು ಅವ್ರು ಇವರು ಎಲ್ಲ ಹೋರಾಟ ಮಾಡ್ತಾರೆ, ನೀವು ಯಾಕೆ ಮಾಡಬಾರ್ದ? ನಮ್ಗೆ ಅನುಭವದ ನೀವು, ಆದ್ರೆ ನಾವು 8 ತಿಂಗಳು ನಾವು ದ್ರಾಕ್ಷಿ ಕೆಲಸದಾಗ ಇರ್ಬೇಕಾಗ್ತದ್ರಿ. ಇವ್ರು ಹೋರಾಟ ಮಾಡ್ಕೋತ ರೈತರು ಅಲ್ಲಿ ಬಿಟ್ಟು ಒಂದು ಇದ್ದದ್ದು ಅದು ಒಟ್ಟು ಹೋಗಿಬಿಡ್ತದೆ. ಈಗ ಏಪ್ರಿಲ್ ಪ್ರೂನಿಂಗ್ ಒಂದು ಇಂಪಾರ್ಟೆಂಟ್, ತದನಂತರ ಅಕ್ಟೋಬರ್ ಪ್ರೂನಿಂಗ್, ಈ ಟೈಮ್ದಾಗ ಕೆಲಸ ಬಿಟ್ಟು ಹೋರಾಟ ಮಾಡ್ಕೋತ ಹೆಂಗೆ ಸಾಧ್ಯ ಆಗದೆ ಹೇಳ್ರಿ ನೋಡಿ. ನಾವು ಇನ್ವೆಸ್ಟ್ಮೆಂಟು ಕಬ್ಬಿನವ್ರದ್ದು ಏನು ಒಂದು ಎಕರೆ ಕಬ್ಬು ಹಸ್ತಾರೆ, ಅದಕ್ಕೇನು ಒಳ್ಳೆ ಆದರೆ 20-30-50,000 ತನಕ ಮಿನಿಮಮ್ 50,000 ಖರ್ಚು ಬರ್ತದೆ. ನಾವು ಒಂದು ಎಕರೆ ಮಾಡಬೇಕಾದ್ರೆ 7-8 ಲಕ್ಷ ಹೋಗ್ತೈತೆ ನಂಬಿದ್ರೆ. ಹಾಂ, ಇಂಥ ಹಂತನೊಳಗೆ ನಮಗೊಂದು ನಮ್ಮ ಸಂಘಕ್ಕೂ ಒಂದು ಲಿಮಿಟೇಷನ್ ಅದ. ನಮ್ಮ ಪರಿಮಿತಿಯೊಳಗೆ ನಾವು ಸರ್ಕಾರ ಜೊತೆ ಆಗಲಿ, ಕೇಂದ್ರ ಸರ್ಕಾರ ಜೊತೆ ಆಗಲಿ, ಎಷ್ಟು ಬೇಕಟ್ಟದ ನಾವು ನಮ್ಮದು ಬೇಡಿಕೆ ಬಗ್ಗೆ ಮನವರಿಕೆ ಮಾಡಿಕೊಡ್ಲಾಕ ಪ್ರಯತ್ನ ಮಾಡಿದ ಹೊರತಾಗಿ ನಾವು ಅದರ ಇನ್ನೂ ಪೂರ್ತಿ ಯಶಸ್ವಿಯಾಗಿ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡಂಗಿಲ್ಲ ರೀ. ಅಧ್ಯಕ್ಷರೇ, ಒಂದು ವಿಚಾರ ಏನಪ್ಪ ಅಂತಂದ್ರೆ, ಈಗ ಸಂಘ ಯಾಕೆ ಕಂಪನಿಯಾಗಿ ಪರಿವರ್ತನೆ ಆಗಬಾರ್ದು, ಇಲ್ಲಂತಂದ್ರೆ ಸಂಘದ ಆಶಯದೊಳಗೆ ಈಗ ಯಾಕೆ ಕಂಪನಿಗಳನ್ನು ಮಾಡಬಾರ್ದು ಅಂತ? ಈ ಕಂಪನಿ ಅದ ಏನ್ರಿ ವ್ಯವಸ್ಥೆ ಹಿಂಗದಲ್ಲ, ಇಂಡಸ್ಟ್ರಿಯಲ್ ಮೊದಲು ಸರ್ಕಾರ ಮೊದಲು ದ್ರಾಕ್ಷಿ ಬೆಳಿ ಇಂಡಸ್ಟ್ರಿಯಲ್ ಟ್ರೀಟ್ ಮಾಡಬೇಕು. ಯಾವಾಗ ಇದನ್ನ ಔದ್ಯೋಗಿಕ ಅಂತ ನೀವು ಟ್ರೀಟ್ ಮಾಡ್ತೀರಿ, ಆ ಹೊತ್ತಿನಾಗ ಕಂಪನಿಯವರು ನಮ್ಮ ಜೊತೆ ಬರ್ತಾರೆ. ನಮಗೇನು ರೈಟ್ಸ್ ಏನ್ರಿ, ನಾವು ಕಂಪನಿ ಆ್ಯಕ್ಟ್ ತಳಗೆ ಹೆಂಗೆ ಬರ್ತೀವಿ? ನಾವು ಕಂಪನಿ ಆ್ಯಕ್ಟ್ ತಳಗೆ ಇಲ್ಲ. ನಾವು ಇದು ನಮಗೇನದ ಟ್ಯಾಕ್ಸ್ ಎಕ್ಸಾಮ್ಸನ್ ಅದ, ರೈತರಿಗೆ ಟ್ಯಾಕ್ಸ್ ಎಕ್ಸಾಮ್ಸನ್ ಇದ್ದಾಗ ಕಂಪನಿ ಆ್ಯಕ್ಟ್ ನಮ್ಗೆ ಹೆಂಗೆ ಲಾಗು ಆಗ್ತದೆ, ಬೇಡ ಯಾವ್ದು ಯಾವ್ಯಾವ ಅದಾವೆ ಈಗ. ಅವು ಕೆಲವೊಂದು ಕಡೆ ಎಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ರೈತರ ಕಡೆ, ಅವು ಎಷ್ಟೋ ಮಂದಿ ರೈತರಿಗೂ ಪಸ. ನಾನೇ ಈಗ 2 ವರ್ಷದಿಂದ ಎಕ್ಸ್ಪೋರ್ಟ್ ಕ್ವಾಲಿಟಿ ದ್ರಾಕ್ಷಿ ಬೆಳೆದಿದ್ದೆ. ಟೇಬಲ್ ಗ್ರೇಪ್ ಅಂದ್ರೆ ತಿನ್ನುವ ಪರ್ಪಸ್, ಅಂತಾರಾಷ್ಟ್ರೀಯ ಕಳಿಸು ಗುಣಮಟ್ಟದ ಬೆಳೆದಿದ್ದೆ. ಮೀನು ವಾಯಿಲ್ ಕೊರೋ ಮತ್ತು ಮಿರೇಜ್ ಅವರು ಒಬ್ಬರ ಜೊತೆ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರೇನಂದ್ರು, ಏ ಇಲ್ರಿ, ಎಲ್ಲ ಲಾಕ್ಡೌನ್ ಆಗ್ಯದ, ಬಂದ್ ಆಗ್ಯದ, ನಾ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಂಗಿಲ್ಲ ಅಂದ. ಮತ್ತು ಏನು ಕಂಪ್ನಿ ಏನು ಉಪಯೋಗ ಆಗೋದ್ರಿ ನಮ್ಗೆ? ಈ ವ್ಯವಸ್ಥೆದಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗದ? ಕಂಪ್ನಿ ಅಗ್ರಿಮೆಂಟ್ ಮಾಡಿಕೊಂಡು ಹರಿ ರೈತರ ಭಾವನೆ ಒಬ್ಬೊಬ್ರು ಒಂದೊಂದು ನಮೂನಿ ಇರ್ತದ್ರಿ. ಆ ಕಂಪ್ನಿ ಆ್ಯಕ್ಟ್ದಾಗ ಎಲ್ಲರೂ ನಾವು ಬರ್ತೀವಿ ಅಲ್ಲಕ್ಕೂ ಇರೋಂಗಿಲ್ಲ. ವಿಭಿನ್ನ ಲೋಕೋ ರುಚಿ ವಿಭಿನ್ನವು ಅಂತಿರಲ್ಲ, ಆ ಟೈಪ್ ಒಬ್ಬೊಬ್ಬರ ಅಭಿಪ್ರಾಯ ಒಂದು ಬೇರೆ ಇರ್ತದೆ. ಆದರೆ ಸರ್ಕಾರ ತಾನೇ ಒಂದು ಬೋರ್ಡ್ ನಿರ್ಮಾಣ ಮಾಡಿದ ನಿಗಮ ಆಗ್ಯದ. ನಿಗಮದ ಮುಖಾಂತರ ಅವ್ರು ಪರ್ಚೇಸ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡೋರಿಗೆ ಒಂದು ಉಪಯೋಗ ಆಗುವಂಗೆ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗ್ತದೆ. ರೈತರು ತನಗೆ ಒಳ್ಳೆಯ ರೇಟ್ ಸಿಗ್ತಾನೆ, ನಿಗಮ ಕೊಟ್ಟಿರ್ತಾನೆ, ಇದಕ್ಕೆ ಚಲೋ ರೇಟ್ ಹೊರಗೆ ಸಿಗ್ತಿರ್ತಾನೆ, ಕಾಂಪಿಟಿವರೇ ಹಾಕೋದಲ್ಲ ನಮಗೆ. ಇದು ಕೇಮಪ್ಪ ಆಗ್ಯದಂತ ಅದರ ಹಾಲಿನವ್ರು ಕಾಂಪಿಟಿವ್ ರೇಟ್ ರೈತರಿಗೆ ಕೊಡ್ತಾರೆ. ಅದು ಇರಲಿಕ್ಕೆ ಮೊದಲು ನಮಗೆ ಕಾಂಪಿಟೇಟರ್ ಇಲ್ಲ ಯಾರು. ಈಗ ಅವ್ರು ಏನು ಹೇಳಿದ್ ನಾವು ಕ್ವಾಟ ಬರಬೇಕು ಇಲ್ಲಕ್ಕೆ ಅನಿವಾರ್ಯ. ಅದ್ರ ಮುಂದೆ ಈ ಸದ ನೋಡ್ರಿ, ಮನುಗ್ ತೆಗಿತಡ ಇಲ್ಲ, ಮತ್ತೆ ಖರ್ಚು ಚಾಲೂನ, ಈಗ ಏಪ್ರಿಲ್ ಚಾಟ್ನಿ ಚಾಲೂನ. ಇದು ಯಾವಾಗಲೂ ಹೋರಾಟದೊಳಗೆ ಇರ್ತೀವಿ ರೈತರು. ನಾವು ದ್ರಾಕ್ಷಿ ಬೆಳೆಗಾರ ಸಂಕಷ್ಟದ ನಾವು ಸಂಘ ಕಂಪ್ನಿ ಮಾಡುವಷ್ಟು ಮೊದಲೇ ನಿಮ್ಗೆ ಹೇಳಿದ ಆರ್ಥಿಕ ದೃಷ್ಟಿಯಿಂದ ನಾವು ಭಾಳ ಸ್ಟೆಬಿಲಿಟಿ ನಮ್ಮಲ್ಲಿ ಇಲ್ಲ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆಗುವಂಥದ್ದು ಎಲ್ಲ ಕಂಪ್ನಿ ಜೊತೆ ಮಾಡ್ತೀವಿ ಅಂದರೂ ಅವ್ರಿಗೆ ಮಾರ್ಕೆಟ್ ತೊಂದರೆ ಅದ. ಸರ್ಕಾರ ಮಾಡಿ ರಾಷ್ಟ್ರೀಯ ಮಟ್ಟಕ್ಕೆ ಇದನ್ನ ಒಂದು ಬೆಳೆಸ್ಬೇಕಿದ್ರು ಅಂದ್ರೆ ಉಪಯೋಗ ಆಗ್ತದೆ. ಯಾವುದೋ ಕಂಪ್ನಿ ಅವ್ ಬರ್ತಾನೆ, ಮತ್ತು 4 ದಿನ ತಗೋತಾನೆ, ಬಿಡ್ತಾನೆ, ಮತ್ತು ಇದರೆಲ್ಲ ತೊಂದರೆ ಆಗ್ಲಾಗ್ತದ. ಅದಕ್ಕೆ ನಿಗಮ ಮಾಡಿ, ನಿಗಮ ಮಾಡ್ಯಾರ, ಈಗ ನಿಗಮ ಮುಖಾಂತರ ಇದನ್ನು ಪರ್ಚೇಸ್ ಮಾಡ್ಬೇಕು. ಕನ್ಸ್ಯೂಮ್ ಮಾಡೋವಂಗೂ ಕಮ್ಮಿ ರೇಟ್ನೇ ಸಿಗ್ತದೆ. ಸಪೋಸ್ ನೀವು ಬೆಂಗಳೂರಿಗೆ ಹೋಗ್ರಿ, ಈಗ ಇಲ್ಲಿ 100, 150, 170 ಒಳ್ಳೆ ಗುಣಮಟ್ಟದ ನಮ್ಮ ಕಡೆ ಖರೀದಿ ಮಾಡ್ತಾರೆ. ಇದನ್ನ ನೀವು ಬೆಂಗಳೂರು ಮಾರ್ಕೆಟ್ಗೆ ಕೇಳಿ 270 ತೆಳಿ ನಿಮ್ಗೆ ಸಿಗಂಗಿಲ್ಲ. ಅಲ್ಲಿ ತಿನ್ನೋಂಗ್ ತೊಂದರೆ, ಇಲ್ಲಿ ಕೊಡೋಂಗ್ ಸೋಯಿ, ಅಲ್ಲಿ ತಿನ್ನೋಂಗ್ ತೊಂದರೆ. ನಾವೊಂದು 3-4 ವರ್ಷದಿಂದ ಡೈಲಿಗೆ ಹೋಗಿದ್ದೀವಿ, ನಮ್ಮ ಜೊತೆ ಒಬ್ಬರು ಬಬ್ಲೇಶ್ವರದವ್ರು ಬಂದಿದ್ರು, ಟ್ರೈನ್ನಾಗ ಹೋಗಿದ್ದೀವಿ. ಅವ್ರು ಹೋಗಾಗ ಏನು ಮಾಡಿರು, ಒಂದು 8 ಬಾಕ್ಸ್ ಹೋಗಿದ್ರು ಅಧ್ಯಕ್ಷರು, ಏನು ಹಾಕೈತಿ ನೋಡೋಣ ಅಂದರು. ತೊಗೊಂಡು ಡೈಲಿಗೆ ಹೋದೀವಿ, ಅಲ್ಲೇ ಚಾಂದನಿ ಚೌಕ್ನಾಗ ಎಲ್ಲಿ ಹೋಗಿ ನಿಂತೀವಿ, ಬಾಕ್ಸ್ ತೆಗೆದಿಟ್ರು, 280-300 ರೂಪಾಯಿ ಕೆ ಜಿ ಇತ್ಕೊಂಡ್ರು ಅವರು. 1 ಕೆ ಜಿ ಏನೋ ದಿಲ್ಲಿ ಹಣೆ ಬರಿದ್ರು ಅವ್ರು. ಇನ್ನೂ ಏನ್ರಿ, ಇನ್ನೊಂದು ಸ್ವಲ್ಪ ತೆಗೆದ್ರೆ ಚಲೋ ಹೋಗಿತ್ತಲ್ಲ ಅಂದ್ರೆ ಅವ್ರು. ಇಲ್ಲೇ ನಮ್ಮಲ್ಲಿ 175 ಕೇಳ್ತಿರ್ಲಿಲ್ಲ, ಅಲ್ಲಿ 275-80-90 ಮಾರಾಟ ಹಾಕಿದ್ದು. ಇದು ಏನಾಗ್ತದ್ರಿ, ನಮಗೂ ತೊಂದರೆ ಅದ, ಬೇರೆದವ್ರ ತಿನ್ನೋರಿಗೆ ತೊಂದರೆ ಅದ. ಇದ್ರ ಫಾಯ್ದೆ ಯಾರು ತೊಗೊಂಡ್ರು, ಮಧ್ಯವರ್ತಿ ತೊಗೊಂಡ್ರು. ಮತ್ತೆ ಆನ್ಲೈನ್ ಮಾರ್ಕೆಟಿಂಗ್ ಒಂದು 6 ಕೋಟಿ ರೂಪಾಯಿ ಚಲೋ ಬಿಲ್ಡಿಂಗ್ ಅದ. ಹಿಂದಿನ ಕೇಂದ್ರ ಸರ್ಕಾರ ಇದ್ದಾಗ ಮಾಡಿದಂಥ ಬಿಲ್ಡಿಂಗ್. ಅಲ್ಲಿ ಆನ್ಲೈನ್ ಬಸನಗೌಡರು ಚಾಲೂ ಮಾಡಿದರು. ಅಲ್ಲಿ ಏನಾಗಿದೆ, ಸರ್ಕಾರ ಒಂದು ಸರ್ಟಿಫೈ ಏಜೆನ್ಸಿ. ನಾ ಹೇಳಿಲ್ಲ, ಮತ್ತೆ ಸುತ್ತಿ ಸುತ್ತಿ ನಾವು ಅದನ್ನೇ ಹೇಳಬೇಕಾಗ್ತದೆ. ಗ್ರೇಡೇಷನ್ ಹೇಳೋರು, ಎ ಕ್ವಾಲಿಟಿ ಎ ರೇಟ, ಬಿ ಕ್ವಾಲಿಟಿ ಈ ರೇಟ, ಸಿ ಕ್ವಾಲಿಟಿ ಈ ರೇಟ. ಗ್ರೇಡೇಷನ್ ಮಾಡಿ ನೀವು ಆನ್ಲೈನ್ದಾಗ ಬಿಟ್ಟರೆ ದಿಲ್ಲಾ ಕೂತ ಅವ್ನು ಪರ್ಚೇಸ್ ಮಾಡ್ತಾನೆ, ಅವ್ನು ಕಳಿಸ್ಲಾಗ ನಮಗೆ ಸಾಧ್ಯದ. ಅದಕ್ಕೆ ಕಂಪ್ನಿ ಜೊತೆ ನಾವು ನಮ್ಮ ಸಂಘದಿಂದ ನಾವು ಮಾಡ್ಕೋತೀವಿ ಅಂದ್ರೆ ಅಸಾಧ್ಯ ವ್ಯವಸ್ಥೆ ಇದೆ. ಸರ್ಕಾರ ಈ ಸೌಲಭ್ಯ ಒದಗಿಸಿಕೊಡ್ಬೇಕು, ನನ್ನ ಅಭಿಪ್ರಾಯ ಇದು. ಸರ್ಕಾರ ಯಾಕೆ ಕಂಪ್ನಿ ಕಂಟ್ರೋಲಿಂಗ್ ಅದ, ಸರ್ಕಾರ ಕಂಪ್ನಿ ಕಂಟ್ರೋಲಿಂಗ್ ಅದ. ಬೆಂಗಳೂರಿಗೆ ಅದ, ಇಲ್ಲಿ ತಾಸ್ಗಾಂವ್ಕ ಅದ, ಏನೋ ಎಕ್ಸ್ಪೋರ್ಟ್ ಕ್ವಾಲಿಟಿದು ಇದು ಟೇಬಲ್ ಗ್ರೇಪ್ ಮಾಡ್ತಾರೆ. ಅವ್ರ ಮ್ಯಾಗ ಸರ್ಕಾರ ಕಂಟ್ರೋಲ್ ಅದ. ಸರ್ಕಾರ ಕಂಟ್ರೋಲ್ ಮಾಡಿ ನಮ್ಮ ರೈತರು, ನಮ್ಮ ಕರ್ನಾಟಕದಾಗ ಇಂತಿಷ್ಟು ರೈತರನ್ನು ಕಡೆ ನೀವು ಪರ್ಚೇಸ್ ಮಾಡಬೇಕು. ಅವ್ರಿಗೆ ಮ್ಯಾಗ ಒಂದು ರಿಸ್ಟ್ರಿಕ್ಷನ್ ಹಾಕ್ರಿ, ನೀವು ಬೇರೆ ಯಾಕೆ ಖರೀದಿ ಮಾಡಿ, ನಮ್ಮ ರಾಜ್ಯದಾಗ ಮಾಡ್ರಪ್ಪ, ನಮ್ಮ ರಾಜ್ಯದಾಗ ಖರೀದಿ ಮಾಡಿ ನಮ್ಮ ರಾಜ್ಯದಾಗ ಮಾರ್ರಿ. ಇಲ್ಲಿ ಏನಾಗ್ತದೆ, ಒಣ ದ್ರಾಕ್ಷಿ ಟೇಬಲ್ ಗ್ರೇಪ್ ದ್ರಾಕ್ಷಿ ಮಹಾರಾಷ್ಟ್ರದಿಂದ ತಂದು ಇಲ್ಲಿ ಮಾರ್ತಾರೆ. ಯಾವ ಇವೇನು ಹೇಳಿದ್ರಲ್ಲ ಬ್ರೋ, ಅವರು ಇವರು. ಇದು ಅಷ್ಟರಾಗ ನಮ್ಮ ಮನೆ ಈಗ ಬಸನಗೌಡರು ಒಂದು ಸ್ಟೋರೇಜ್ ಮಾಡ್ಕೊಂಡಾರೆ, ಅವರು ಈಗ ಪರ್ಚೇಸ್ ಮಾಡ್ಲಾಗ್ತಾರೆ. ಅವ್ರದ್ದೊಂದು ಸೂಪರ್ ಬಜಾರ್ ಐತೆ, ಅವರು ಬಿಗ್ ಬಜಾರ್ ಒಂದು ಮಾಡ್ಯಾರ. ಅಲ್ಲಿ ಒಳಗೆ ರೈತರಿಗೆ ಒಂದು 80 ರೂಪಾಯಿ ರೇಟ್ ಹೆಚ್ಚು ಕೊಡ್ತಾರೆ ಅಂತ ತಿಳಿದು ಬಂದದ ನಮಗೆ. ಹಾಂ, ಏನೋ ಉಳಿದ ವ್ಯಾಪಾರಿಗಿಂತ ಒಂದು 80 ರೂಪಾಯಿ ರೇಟ್ ಹೆಚ್ಚು ಕೊಡ್ತಾರೆ. ಹಂಗೆ ಇವೆಲ್ಲ ಹಾಕಾವಲ್ಲ, ಆದರೆ ಇವು ಸಂಘ ಮುಖಾಂತರ ಆಗುವಂಥ ವ್ಯವಸ್ಥೆ ಅಲ್ಲ. ಈಗ ಕಾಫಿ ಬೋರ್ಡ್ ಅದ, ತಾವು ಅನ್ಬೋದು, ಏನು ರೀ ಕಾಫಿ ಬೋರ್ಡ್ ಮಾಡ್ತಾರೆ. ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಅದಾರೆ, ಅವರು IAS ಆಫೀಸರ್ ರಿಟೈರ್, IAS ಆಫೀಸರ್ ಡೆಲ್ಲಿ ಲೆವೆಲ್ ಒಬ್ಬೊಬ್ರು ರಿಟೈರ್. ಮತ್ತು ಅವ್ರ ರಾಜಕೀಯ ಲಾಬಿನೂ ಭಾಳ ಪವರ್ಫುಲ್ ಅದು, ಕಾಫಿ ಬೆಳೆಗಾರಿಗೆ, ತೆಂಗು ಬೆಳೆಗಾರಿಗೆ, ಅಡಿಕೆ ಬೆಳೆಗಾರಿಗೆ ಅಷ್ಟು ಲಾಬಿ ನಮಗಿಲ್ಲ. ನಮ್ಗೆ ಹಾಗಾಗಿ ತೊಂದರೆ ಆಗ್ತದೆ, ಕಂಪ್ನಿ ಅವ್ರು ನಮ್ಗೆ ಅಸಾಧ್ಯ ನನಗೆ ಅನಿಸಿಕೆ. ಅಧ್ಯಕ್ಷರೇ, ಯಾರಾದರೂ ನಿಮಗೆ ಮಾತಾಡಿಸ್ಬೇಕು ಅಂತಂದ್ರೆ ತಮ್ಮ ನಂಬರನ್ನು ಕೊಡ್ತೀರಿ? ಅವಶ್ಯವಾಗಿ. ಈಗಾಗಲೇ ನಮ್ಮ ದ್ರಾಕ್ಷಿ ಬೆಳೆಗಾರ ಸಂಘ ಕರ್ನಾಟಕ ದ್ರಾಕ್ಷಿ ಬೆಳೆಗಾರ ಸಂಘ ಅಂತ ವಾಟ್ಸಪ್ ಗ್ರೂಪ್ ಅದ, ಗ್ರೇಪ್ ಗೋರ್ ಅಸೋಸಿಯೇಷನ್ದು ಒಂದು ಗ್ರೂಪ್ ಅದ, 3-4 ಗ್ರೂಪ್ ಅದಾವ. ನನ್ನ ಫೋನ್ ನಂಬರು 9844-36565, ಇನ್ನೊಂದು 9482-7000. ಆತ್ಮೀಯರೇ, ಈಗೇನು ನಾಂದ್ರೇಕರ್ ಸರ್ ಹೇಳಿದ್ರು ತಮ್ಮ ನಂಬರ್ನ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9844-43-65-65 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಅಧ್ಯಕ್ಷರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಅಭಯ್ ಕುಮಾರ್ ನಾಂದ್ರೇಕರ್ ಸರ್, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ, ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರರ ಜೊತೆಗೆ ತಾವು ಸಂಘದ ಮೂಲಕ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿರಿ, ಮತ್ತು ರೈತರ ಕಲ್ಯಾಣಕ್ಕಾಗಿ ಯಾವ ರೀತಿ ದುಡಿತಾ ಇದ್ದೀರಿ, ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಇರುವಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಯಾವ ರೀತಿ ನಾವು ಮುಂದೆ ಬರಬೇಕಾಗಿದೆ ಅನ್ನುವಂತಹ ಕೆಲವು ವಿಚಾರಗಳ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಮೊದಲನೆಯದಾಗಿ ತಾವು ವಿಜಯಪುರ ಆಕಾಶವಾಣಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ದ್ರಾಕ್ಷಿ ಬೆಳೆಗಾರರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ತಮ್ಮ ಆಕಾಶವಾಣಿಯಲ್ಲಿ ನಮ್ಮ ರೈತರಿಗೆ, ದ್ರಾಕ್ಷಿ ಬೆಳೆಗಾರರಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಏನು ತಾವು ಇದನ್ನು ಬಿತ್ತರಿಸ್ತಿದ್ರಿ, ಇದಕ್ಕೆ ತುಂಬ ಹೃದಯದಿಂದ ತಮಗೆ ಅಭಿನಂದನೆಗಳು ಹೇಳ್ತೀನಿ. ಯಾವುದೇ ಸಮಸ್ಯೆ ದ್ರಾಕ್ಷಿ ಬೆಳೆಗಾರರಿದ್ದರೂ ನಾ ಅದರ ಸಮಸ್ಯೆಗೆ ಸ್ಪಂದನೆ ಮಾಡ್ತೀನಿ ಅಂತ ಈ ಆಕಾಶವಾಣಿ ಮೂಲಕ, ಬಿಜಾಪುರ ಮೂಲಕ ತಾನು ಇನ್ನೊಮ್ಮೆ ಇಚ್ಛೆ ಪಡಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ ಸರ್. ಕೇಳುವರೇ, ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರ ಸಂಘದ ಅಧ್ಯಕ್ಷರಾದ ಅಭಯ ಕುಮಾರ ಶಾಂತಿನಾಥ್ ನಾಂದ್ರೇಕರ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾ ಸೋಮಶೇಖರ ಸರುಳಿ ಅವರು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡ್ಕಿ ಪದವನ್ನು. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಕೇಳಿ ಗೌರವ ಯಮನಪ್ಪ ಮಾದರವರಿಂದ ಚೌಡ್ಕಿ ಪದವನ್ನು. ಪರಮೇಶ್ವರ ಬಂದಾನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗಿ ಭಕ್ತಿ ನೋಡುವುದಕ್ಕಾಗೆ ಶಾಪ ಕೊಟ್ಟ ಋಷಿ ಅಲ್ಲಿ ಶಾಪ ಕೊಟ್ಟ ಋಷಿ ಅಲ್ಲಿ ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆಯಲ್ಲ ನಿನ್ನ ಮಳವಿಯ ಮಾಡಿ ಕೊಟ್ಟಾರವ್ವ ಜಮಾದಿಗೆ ಹುಟ್ಟಿ ಬಂದೆ ಹಸ್ತದಲ್ಲೇ ಏನು ಬೇಡುತ್ತಿ ಬೇಡೋ ರಾಮ ಬೇಡಿದ ಕುಡಿನ ಹಸ್ತದಲ್ಲೇ ತಾಯಿ ಸೀರ ಬೇಡ್ಯಾನಲ್ಲೇ ತಾಯಿ ಸೀರ ಬೇಡ್ಯಾನಲ್ಲಿ ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನೀನು ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಲ್ಲಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ಕಾಲೆ ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ತಾಲೆ ಕಾ ಮತ್ತೆ ಅವನ ಗುಡಿ ಮುಂದೆ